ನಿನದೇನೆ ನಿನದೇನೆ ಜನುಮ, ನಿನ್ನೊಲವೇ ಹೃದಯಂಗಮ. ನಿನದೇನೆ ನಿನದೇನೆ ಪ್ರೇಮ, ನಿನ್ನೊಲವೇ ಹೃದಯಂಗಮ. ನೀನಿರದೆ ನಾನಿರೆನು, ಓಲವೇ ನಿನ ನೆನಪೇ ಕಾಡುತ್ತಿದೆ ಇನ್ನು. ನೀನಿರುವೆ ಎಲ್ಲೆಲ್ಲೂ, ಈ ಮಿಡಿತ ಎದೆ ಬಡಿತ ನನ್ನು ಸಿರೆ. ಕನಸಾದೆ ನೀನು, ನನಸಾದೆ ನೀನು, ಮನಸಾರೆ ನನ್ನ ಬಾಳಿಗೆ. ನಗುವಾದೆ ನೀನು, ಜಗವಾದೆ ನೀನು, ನೀ ಹೋದೆ ಯಾವ ಕಡೆಗೆ. ಹೇಗಿರಲಿ ನಿನ್ನ ಹೊರತು ನೀನೇ ನನ್ನ ಗುರುತು. ಅಲೆದಾಟ ನನಗಿನ್ನು ಬಿಡದಾಲೆನ ಪೂಸುಡುತ್ತಾಯಿರಲು ನನ್ನನ್ನು ಎಂದಿಗೂ. ಒಗಟಾಗಿದೆ ಈ ಜೀವನ, ನಿನದೇ ನಿನದೇನೆ ಜನುಮ, ನಿನ್ನೊಲವೇ ಹೃದಯಂಗಮ. ನಿನದೇನೆ ನಿನದೇನೆ ಪ್ರೇಮ, ನಿನ್ನೊಲವೇ ಹೃದಯಂಗಮ. ನೀನಿರದೆ ನಾನಿರೆನು, ಓಲವೇ ನಿನ ನೆನಪೇ ಕಾಡುತ್ತಿದೆ. ನೀನಿರುವೆ ಎಲ್ಲೆಲ್ಲೂ, ಈ ಮಿಡಿತ ಎದೆ ಬಡಿತ ನನ್ನುಸಿರೇ.